ಮೊದಲೇ ಹೇಳಿದಂತೆ ಈ ರೋಗ ಲಕ್ಷಣ ಅಂದರೆ ನಾವು ಸಸಿ ಮಡಿಯಲ್ಲಿ ಅಲ್ಲಲ್ಲಿ ಸಸಿಗಳು ಸಾಯುವುದನ್ನು ಕಾಣಬಹುದು. ಈ ರೋಗವನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಹೇಗೆಂದರೆ ಮೊದಲು ನಾವು ಸಸಿ ಮಡಿಯನ್ನು ನಾವು ಏರಿ ಮಡಿಯಲ್ಲಿ ಮಾಡಬೇಕು. ಅಂತಂದರೆ ನಾವು ನೀರು ಚೆನ್ನಾಗಿ ಬಸಿದು ಹೋಗುವಾಗೆ ಮಾಡಬೇಕು. ನಂತರ ನಾವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಅಂದರೆ ಸಿಲಿತನಾಶಕವಾದ ವೈಟೆವಾಕ್ಸ್ ಪವರ್, ಇದನ್ನು ನಾವು 1 ಕೆಜಿ ಬೀಜಕ್ಕೆ 4 ಗ್ರಾಮ್ನಂತೆ ನಾವು ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಬೇಕು. ನಂತರ ನಾವು ಬೇಸಿಗೆಯಲ್ಲಿ ಸಸಿ ಮಡಿಯನ್ನು ಬಿಸಿಲಿನ ತಾಪಕ್ಕೆ ಚೆನ್ನಾಗಿ ಒಣಗುವಾಗಿ ಮಾಡಬೇಕು. ಇದರಿಂದ ನಾವು ಮಣ್ಣಲ್ಲಿರುವಂತಹ ಶಿಲೀಂಧ್ರ ಕಣಗಳನ್ನು ನಾವು ಸಾಯಿಸ್ಬೋದು. ನಂತರ ನಾವು ಸಸಿ ಮಡಿಯಲ್ಲಿ ನಾವು ಈ ರೋಗ ಕಂಡ ತಕ್ಷಣ ನಾವು ಮೆಟಲಾಗಿಲ್ MZ ಈ ಶಿಲೀಂಧ್ರ ನಾಶಕವನ್ನು 1 ಲೀಟರ್ಗೆ 2-3 ಗ್ರಾಮನ್ನು ಮಿಶ್ರಣ ಮಾಡಿ ನಾವು ಬುಡಕ್ಕೆ ಸುರಿಯಬೇಕು. ಇದರಿಂದ ನಾವು ಈ ಸಸಿ ಮಡಿಯಲ್ಲಿ ಸಸಿ ಸಾಯ ರೋಗವನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಈ ನಾಟಿ ಮಾಡಿದ ನಂತರ ಹೊಲದಲ್ಲಿ ಬರುವ ರೋಗಗಳು ಯಾವುದವು ಮತ್ತು ಅವುಗಳ ಲಕ್ಷಣ ಮತ್ತು ನಿರ್ವಹಣೆ ಬಗ್ಗೆ ತಿಳಿಸ್ತೀರಿ? ನಾವು ಹೊಲದಲ್ಲಿ ನಾವು ಸಸಿಯನ್ನು ನಾಟಿ ಮಾಡಿದ ತಕ್ಷಣ ನಾವು 2-3 ರೋಗವನ್ನು ಕಾಣಬಹುದು. ಮೊದಲೇ ಇದರಲ್ಲಿ ಬಹಳ ಪ್ರಮುಖವಾಗಿದೆ ಅಂದರೆ ಶಿಲೀಂಧ್ರ ಸೊರವು ರೋಗ. ಈ ಶಿಲೀಂಧ್ರ ಸೊರವು ರೋಗ ಅಂದರೆ ಶಿಲೀಂಧ್ರದಿಂದ ಬರ್ತದೆ. ಇದು ಪ್ರಮುಖವಾಗಿ ಮಣ್ಣಿನಲ್ಲಿ ತೇವಾಂಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಾಗ ನಾವು ನೋಡ್ಬೋದು. ಅದರಲ್ಲಿ ಪ್ರಮುಖವಾದ ಲಕ್ಷಣ ಏನಂದರೆ ಮೊದಲು ತಳಭಾಗದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ನಂತರ ಈ ಎಲೆಗಳು ಕ್ರಮೇಣವಾಗಿ ಒಣಗಿ ಸಸಿಗಳು ಬಾಡುತ್ತವೆ ಮತ್ತು 3-4 ದಿನಗಳಲ್ಲಿ ಸಸಿಗಳು ಸಾಯುತ್ತವೆ. ಇದು ಈ ಶಿಲೀಂಧ್ರ ಸೊರಗದ ಪ್ರಮುಖ ಲಕ್ಷಣಗಳು. ಮತ್ತು ನಾವು ಇನ್ನೊಂದು ಏನಂದ್ರೆ ಶಿಲೀಂಧ್ರದಿಂದ ಬಂದಿದೆ ಸೊರಗು ರೋಗ ಅಂತ ನಾವು ಕಂಡುಹಿಡಿಯಲಿಕ್ಕೆ ರೋಗಕ್ಕೆ ತುತ್ತಾದ ಗಿಡವನ್ನು ನಾವು ಮುರಿದು ಅದರ ಕಾಂಡವ ಮಧ್ಯಭಾಗವನ್ನು ನೋಡಿದ ಅಲ್ಲಿ ನಾವು ಕಂದು ಬಣ್ಣದ ನಾವು ಭಾಗವನ್ನು ನೋಡ್ಬೋದು. ಇದನ್ನು ನಾವು ಈ ರೋಗ ಶಿಲೀಂಧ್ರದಿಂದ ಬಂದಿದೆ ಅಂದರೆ ನಮಗೆ ನಾವು ಗೊತ್ತಾಗುತ್ತೆ. ಈ ಶಿಲೀಂಧ್ರ ಸೊರಗು ರೋಗ ನಾವು ಹತೋಟಿ ಮಾಡಲಿಕ್ಕೆ ಮೊದಲು ಏನು ಮಾಡ್ಬೇಕಂದ್ರೆ ಬೇಸಿಗೆಯಲ್ಲಿ ಈ ಮಣ್ಣನ್ನು ಬಿಸಿಲಿನ ತಾಪಕ್ಕೆ ಚೆನ್ನಾಗಿ ಒಣಗಿಸಬೇಕು. ಒಣಗಿಸಿ ಮತ್ತೆ ನಂತರ ನಾವು ರೋಗರಹಿತ ಬೀಜವನ್ನು ಉಪಯೋಗಿಸಬೇಕು. ನಂತರ ಬೀಜೋಪಚಾರ ಮಾಡಬೇಕು. ವೈಟೆವಾಕ್ಸ್ ಪವರ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಇದೆ, ಅದನ್ನು ನಾವು 1 ಕೆಜಿ ಬೀಜಕ್ಕೆ 2-2.5 ಗ್ರಾಮ್ ಹಾಕಿ ನಾವು ಬೀಜೋಪಚಾರ ಮಾಡಬೇಕು. ನಂತರ ನಾವು ಮಣ್ಣಿಗೆ ಬೇವಿನ ಹಿಂಡಿಯನ್ನು ಸೇರಿಸಬೇಕು, ಅಂದರೆ 1 ಎಕರೆಗೆ 250 ಕೆಜಿ ಬೇವಿನ ಹಿಂಡಿಯನ್ನು ಸೇರಿಸಬೇಕು. ನಂತರ ನಾವು ಜೈವಿಕ ಶಿಲೀಂಧ್ರ ನಾಶಕಗಳಾದ ಟ್ರೈಕೋಡರ್ಮಾ ಆರ್ಜಿಯಾನಮ್ ಅದನ್ನು ನಾವು 1 ಎಕರೆಗೆ 4 ಕೆಜಿ ಅಂತೆ ನಾವು 1 ಎಕರೆಗೆ ಬೇಕಾಗುವಂತಹ ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ನಾವು ನಾಟಿ ಮಾಡೋ ಮೊದಲು ನಾವು ಮಣ್ಣಿಗೆ ಸೇರಿಸಬೇಕು. ನಂತರ ನಾವು ರೋಗ ಸೊರಗು ರೋಗ ಕಾಣಿಸ್ತಾ ಇದೆ ಅಂತ ತಕ್ಷಣ ನಾವೇನು ಮಾಡಬೇಕು, ವೈಟೆವಾಕ್ಸ್ ಪವರನ್ನು 1 ಲೀಟರ್ ನೀರಿಗೆ 2.5 ಗ್ರಾಮ್ ಹಾಕಿ ನಾವು ಚೆನ್ನಾಗಿ ಮಿಶ್ರಣ ಮಾಡಿ ಆ ದ್ರಾವಣವನ್ನು ನಾವು ರೋಗ ಬಂದ ಗಿಡಗಳು ಮತ್ತು ರೋಗ ಬಂದ ಗಿಡದ ಪಕ್ಕದಲ್ಲಿರುವಂತಹ ಆಜುಬಾಜು ಗಿಡಗಳಿಗೆ ಸಹ ನಾವು ಮಣ್ಣಿಗೆ ಸುರಿಯುವುದರಿಂದ ನಾವು ಈ ರೋಗವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹತೋಟಿ ಮಾಡಬಹುದು. ಇನ್ನು ಮುಂಗಾರಿಯಲ್ಲಿ ಬಾಧಿಸತಕ್ಕಂಥ ಪ್ರಮುಖ ರೋಗಗಳು ಯಾವುದು ಮತ್ತು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಈ ಮುಂಗಾರಿನಲ್ಲಿ ಬಹಳ ಪ್ರಮುಖವಾಗಿ ಏನಂದರೆ ಒಂದು ಆತಂಕನಾಸ ಅಥವಾ ಚಿಬ್ಬು ರೋಗ ಒಂದು ಬಹಳ ಪ್ರಮುಖವಾಗಿದೆ. ಈ ರೋಗ ನಾವು ಮೆಣಸಿನಕಾಯಿ ಹಸಿರು ಬಣ್ಣದಿಂದ ಕೆಂಪಾಗುವ ಬಣ್ಣ ಅಥವಾ ಕಾಯಿಗಳು ಮಾಗುವ ಸಮಯದಲ್ಲಿ ಬಹಳ ತೀವ್ರತೆಯಾಗಿ ಬರುತ್ತೆ. ಇದರ ಪ್ರಮುಖ ಲಕ್ಷಣ ಒಂದು ಏನಂದರೆ ಈ ತುದಿಗಳ ಈ ಟೊಂಗೆಗಳ ತುದಿಗಳು ತುದಿಯಿಂದ ಒಣಗುತ್ತಾ ಇದ್ದಾವೆ ಮತ್ತು ನಂತರ ಕಾಯಿಗಳ ಭಾಗದಲ್ಲಿ ಅಥವಾ ಕೆಂಪಾಗುವ ಕಾಯಿಗಳ ಮೇಲ್ಭಾಗದಲ್ಲಿ ನೀರಿನಲ್ಲಿ ತೊಯ್ದಂತಹ ಕಂದು ಬಣ್ಣದ ಚಿಕ್ಕುಗಳನ್ನು ನಾವು ನೋಡ್ಬೋದು. ಮತ್ತು ರೋಗ ತೀವ್ರತೆ ಜಾಸ್ತಿ ಆದಂಗೆ ಈ ಕಂದು ಬಣ್ಣದ ಚಿಕ್ಕುಗಳು ಒಂದಕ್ಕೊಂದು ಸೇರಿಕೊಂಡು ಮೆಣಸಿನಕಾಯಿಯ ಭಾಗವೆಲ್ಲವೂ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ಬಿಳಿ ಬಣ್ಣಕ್ಕೆ ತಿರುಗಿ ಈ ಮೆಣಸಿನಕಾಯಿ ಒಣಗುತ್ತೆ ಮತ್ತು ನೆಲಕ್ಕೆ ಉದುರುತ್ತವೆ. ಇದು ಈ ರೋಗದ ಪ್ರಮುಖ ಲಕ್ಷಣಗಳು. ಚಿಬ್ಬು ರೋಗ ನಾವು ಯಾವ ಥರ ನಾವು ಹತೋಟಿ ಮಾಡ್ಬೋದು ಅಂದರೆ ಇನ್ನೊಂದು ಪ್ರಮುಖ ಲಕ್ಷಣ ಅಂದರೆ ಈ ರೋಗದ್ದು ಈ ರೋಗ ಬೀಜದಿಂದ ಹರಡುತ್ತದೆ. ಆದ್ದರಿಂದ ನಾವು ಇದನ್ನು ಬೀಜೋಪಚಾರ ಮಾಡಬೇಕು ಮತ್ತು ರೋಗರಹಿತ ಬೀಜವನ್ನು ನಾವು ಈ ನಾಟಿಗೆ ಆಯ್ಕೆ ಮಾಡಿಕೊಳ್ಳಬೇಕು. ಬೀಜೋಪಚಾರ ಅಂದರೆ ಶಿಲೀಂಧ್ರನಾಶಕವಾದ ಕಾರ್ಮಂಡಿಜಮ್ ಅದನ್ನು 1 ಕೆಜಿ ಬೀಜಕ್ಕೆ 4 ಗ್ರಾಮ್ನಂತೆ ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಬೇಕು. ಮತ್ತು ನಾವು ಹೊಲದಲ್ಲಿ ಈ ಚಿಬ್ಬು ರೋಗ ಕಾಣಿದ ತಕ್ಷಣ ಅಥವಾ ನಾವು ಲಕ್ಷಣಗಳು ಕಾಣಿದ ತಕ್ಷಣ ನಾವು 1 ಶಿಲೀಂಧ್ರನಾಶಕವಾದ ಕಾರ್ಮಂಡಿಜಮ್ ಅದು ಬ್ಯಾವಿಸ್ಟಿನ್ ಅದನ್ನು 1 ಗ್ರಾಮ್ ಅಥವಾ ಪ್ರೋಬಿಕನೋಜೋಲ್ ಅಥವಾ ಟಿಲ್ಟ್ ಅದನ್ನು ನಾವು 1 ಲೀಟರ್ಗೆ 1 ml ಹಾಕಿ ನಾವು ಮಿಶ್ರಣ ಮಾಡಬೇಕು. ಮತ್ತು ಇದೇ ಸಿಂಪರಣೆಯನ್ನು ನಾವು 15 ದಿನಗಳ ನಂತರದಲ್ಲಿ ಮತ್ತೆ ನಾವು ಸಿಂಪರಣಿಸಿದಲ್ಲಿ ಈ ಚಿಬ್ಬು ರೋಗವನ್ನು ನಾವು ಭಾಳ ತೀವ್ರಗತಿಯಲ್ಲಿ ಹತೋಟಿ ಮಾಡಬಹುದು. ಆಂತರ್ವಾಸ ರೋಗದ ನಂತರ ಇನ್ನೊಂದು ರೋಗ ಪ್ರಮುಖವಾಗಿ ಅಂದರೆ ಎಲೆ ಚಿಕ್ಕು ರೋಗ ಬರುತ್ತೆ. ಇದನ್ನು ನಾವು ಎಲೆ ಚಿಕ್ಕು ರೋಗ ಅಂದರೆ ನಾವು ಎಲೆಗಳ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಈ ಸಣ್ಣ ಚುಕ್ಕೆಗಳು ಅದರ ಕಂದು ಬಣ್ಣ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಎಲೆಗಳ ಮೇಲ್ಭಾಗದೆಲ್ಲ ಹರಡಿ ಎಲೆಗಳು ಒಣಗ ಪ್ರಾರಂಭಿಸುತ್ತವೆ. ಈ ರೋಗವನ್ನು ನಾವು ಭಾಳ ಸರಳ ರೀತಿಯಲ್ಲಿ ಹತೋಟಿ ಮಾಡ್ಬೋದು. ಒಂದು ನಾವು ಶಿಲೀಂಧ್ರನಾಶಕವಾದ ಎಕ್ಸಕೊನೋಜೋಲ್ ಅಥವಾ ಪ್ರೋಬಿಕೊನೋಜೋಲ್ ಇದನ್ನು ನಾವು 1 ಲೀಟರ್ ನೀರಿಗೆ 1 ml ಮಿಶ್ರಣ ಮಾಡಿ 15 ದಿನಗಳ ಅಂತರದಲ್ಲಿ ಸಿಂಪರಣೆ ಮಾಡೋದ್ರಲ್ಲಿ ಈ ಎಲೆ ಚುಕ್ಕು ರೋಗವನ್ನು ನಾವು ಭಾಳ ಪ್ರಮಾಣದಲ್ಲಿ ಹತೋಟಿ ಮಾಡಬಹುದು. ಮುಂಗಾರಿನಲ್ಲಿ ಇನ್ನೊಂದು ಪ್ರಮುಖ ರೋಗವೆಂದರೆ ದುಂಡಾಣು ಸೊರಗು ರೋಗ. ಈಗಾಗಲೇ ನಾ ಹೇಳದಂತೆ ಶಿಲೀಂಧ್ರ ಸರೋಗ ರೋಗದಂತೆ ದುಂಡಾನ ಸರೋಗರು ಬಹಳ ಪ್ರಮುಖವಾಗಿದೆ. ಈ ಮೆಣಸಿನಕಾಯಿ ಅಲ್ಲದೆ ಟೊಮೆಟೊ ಆಲೂಗೆಡ್ಡೆ ಬದನೆಕಾಯಿಲಿ ಈ ಇತ್ತೀಚೆಗೆ ಈ ರೋಗದ ತೀವ್ರತೆ ಜಾಸ್ತಿ ಆಗ್ತದೆ. ಈ ರೋಗದ ಪ್ರಮುಖವಾದ ಲಕ್ಷಣಗಳೆಂದರೆ ಮೊದಲು ಸಸಿಗಳು ಹಸಿರು ಬಣ್ಣದ ಇರುತ್ತೆ, ಬಹಳ ತೀವ್ರತವಾಗಿ ಒಣಗುತ್ತವೆ ಮತ್ತು ಸೊರಗುತ್ತವೆ. ಶಿಲೀಂಧ್ರ ಸೊರಗು ರೋಗದ ಲಕ್ಷಣ ಯಾವ ಥರ ನಾವು ಇದನ್ನು ನಾವು ವಿಂಗಡಿಸ್ಬೋದು ಅಂದರೆ, ಶಿಲೀಂಧ್ರ ಸೊರಗು ರೋಗದಲ್ಲಿ ನಾವು ಎಲೆಗಳು ಹಳದಿ ಆಗೋದು ನೋಡ್ಬೋದು. ದುಂಡಾಣ ಸೊರಗು ರೋಗದಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದಿಲ್ಲ, ಮತ್ತೇನೆಂದರೆ ಭಾಳ ತೀವ್ರವಾಗಿ ಎಲೆಗಳು ಬಾಡಿ ಒಂದು ದಿನಗಳೊಳಗಡೆ ಈ ರೋಗ ಬಂದಂಥ ಗಿಡಗಳು ಸಾಯುತ್ತವೆ. ಈ ರೋಗವನ್ನು ನಾವು ಹತೋಟಿ ಮಾಡಬಹುದು. ಈ ಹತೋಟಿ ಕ್ರಮಗಳು ಯಾವುವು ಅಂದರೆ, ಮೊದಲು ನಾವು ಇದನ್ನು ಈ ಬೇಸಿಗೆಯಲ್ಲಿ ನಾವು ನಾಟಿ ಮಾಡೋ ಮೊದಲು ನಾವು ಮಣ್ಣನ್ನು ಈ ಬಿಸಿಲಿನ ತಪ್ಪಾಗಿ ಚೆನ್ನಾಗಿ ಒಣಗಿಸ್ಬೇಕು, ಅಥವಾ 2-3 ತಿಂಗಳು ಚೆನ್ನಾಗಿ ಒಣಗಿಸ್ಬೇಕು. ಮತ್ತು ಇತರೆ ಬೆಳೆಗಳಾಗದ ಈ ಆಲೂಗೆಡ್ಡೆ, ಬದನೆಕಾಯಿ, ಟೊಮೆಟೊ, ಶುಂಠಿ, ಬಾಳೆ, ಈ ಬಾಳೆ ಬೆಳೆಗಳು ಇದೇ ರೋಗ ಕಾಣಿಸ್ಕೊಂಡಿದ್ದ ಇದನ್ನು ನಾವು ಮೆಣಸಿನಕಾಯಿ ಆದ ನಂತರ ಈ ಬೆಳೆಗಳನ್ನು ಬೆಳೆಯಬಾರದು. ಈ ಬೆಳೆಗಳ ಬದಲು ಮೆಕ್ಕೆಜೋಳ, ಬಿಳಿಜೋಳ ಅಥವಾ ಸಜ್ಜೆಯನ್ನು ಬೆಳೆಯೋದ್ರಿಂದ ನಾವು ಮಣ್ಣಿನಂತಹ ದುಂಡಾಣ ಕಣಗಳು ಸಾಯುತ್ತವೆ. ನಂತರ ಇದಲ್ಲದೇ ನಾವು ರೋಗದ ತೀವ್ರತೆ ಜಾಸ್ತಿ ಆದಲ್ಲಿ 1 ಎಕರೆಗೆ 6 ಕೆಜಿ ಅಂತ ನಾವು ಬ್ಲೀಚಿಂಗ್ ಪೌಡರನ್ನು 100 ಕೆಜಿ ಹೊಂಗೆ ಹಿಂಡಿ ಜೊತೆ ನಾವು ಮಿಶ್ರಣ ಮಾಡಿ ಎಲ್ಲ ಗಿಡಗಳಿಗೆ ನಾವು ಬೇರಿಗೆ ಸೇರಿಸಬೇಕು. ನಂತರ ಇತರ ದುಂಡಾಣ ನಾಶಕಗಳಾದ ಸೂಡೋಮಾನಸ್ ಫ್ಲೋರೆಸೆನ್ಸ್ ಇದನ್ನು ನಾವು 25 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಸಿಗಳನ್ನು ಅದ್ದಿ ನಾಟಿ ಮಾಡಬೇಕು. ದುಂಡಾಣ ಸೊರಗು ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು. ಇನ್ನು ಈ ಹಿಂಗಾರಿಯಲ್ಲಿ ಪ್ರಮುಖ ರೋಗಗಳು ಯಾವುದು ಅಂತ? ಈ ಹಿಂಗಾರಿನಲ್ಲಿ ಪ್ರಮುಖವಾಗಿ ನಾವು ಬೂದಿ ರೋಗವನ್ನು ಕಾಣಬಹುದು. ಬೂದಿ ರೋಗ ನಾವು ಹೆಸರು ಯಾವ ಥರ ಇದೆ ಅದೇ ಥರನೇ ನಾವು ಎಲೆಗಳ ತಳಭಾಗದಲ್ಲಿ ಪೌಡ್ರು ಅಥವಾ ಬೂದಿ ಥರದ ಶಿಲೀಂಧ್ರ ಕಣಗಳು ಕಾಣಬಹುದು. ಇದು ತಳಭಾಗದ ಎಲೆ ತಳಭಾಗದ ಎಲ್ಲವನ್ನು ಆವರಿಸಿ ನಂತರ ರೋಗದ ತೀವ್ರತೆ ಅಥವಾ ವಾತಾವರಣದಲ್ಲಿ ಆದ್ರತೆ ಹೆಚ್ಚಾದಾಗ ಎಲೆಗಳ ಮೇಲ್ಭಾಗದಲ್ಲೂ ಹರಡಿ ನಾವು ಎಲೆಗಳು ಒಣಗುವುದನ್ನು ಕಾಣಬಹುದು. ಮತ್ತು ತದನಂತರ ಏನಾಗುತ್ತೆ, ರೋಗದ ತೀವ್ರತೆ ಜಾಸ್ತಿ ಆದ ಎಲ್ಲ ಎಲೆಗಳು ಒಣಗಿ ಅವು ಸಾಯುತ್ತವೆ. ಇದರಿಂದ ನಾವು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಕಡಿಮೆಯಾಗಿ ಮೆಣಸಿನಕಾಯಿ ಬೆಳೆಯ ಆದಾಯದಲ್ಲಿ ಕುಂಠಿತವಾಗುತ್ತದೆ. ಬೂದಿ ರೋಗವನ್ನು ಬಹಳ ಸರಳ ರೀತಿಯಲ್ಲಿ ನಾವು ಹತೋಟಿ ಮಾಡಬಹುದು. ಏನಂದರೆ, ರೋಗದ ಲಕ್ಷಣ ಕಾಣಿದ ತಕ್ಷಣ ನಾವು ನೀರಿನಲ್ಲಿ ಕರಗೋ ಗಂಧಕವನ್ನು 1 ಲೀಟರ್ ನೀರಿಗೆ 3 ಗ್ರಾಮ್ 3 ಗ್ರಾಮ್ ಹಾಕಿ ನಾವು ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡಬೇಕು. ನೀರಿನಲ್ಲಿ ಕರಗೋ ಗಂಧಕ ಅಲ್ಲದೇ ಇನ್ನೊಂದು ಶಿಲೀಂಧ್ರನಾಶಕ ಎಕ್ಸೋಕೋನೋಜೋಲ್ ಇದನ್ನು ಸಹ 1 ಲೀಟರ್ಗೆ 1 ml ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡಬಹುದು. ಅಥವಾ ಇದು ರೋಗ ಮತ್ತೆ ಬಂದರೆ ನಾವು 15 ದಿನಗಳ ಅಂತರದಲ್ಲಿ ಮೊದಲೇ ತಿಳಿಸಿದ ಸಿಂಪರಣೆಯನ್ನು ನಾವು ಪುನರಾವರ್ತಿಸಬೇಕು. ಇನ್ನು ಶಿಲೀಂಧ್ರ ಮತ್ತು ದುಂಡಾಣು ಸೊರಗು ರೋಗವನ್ನು ಯಾವ ರೀತಿಯಾಗಿ ಗುರುತು ಮಾಡಬಹುದು ಅಂತೀರಿ? ಈ ಶಿಲೀಂಧ್ರ ಮತ್ತು ದುಂಡಾಣು ಸೊರಗ ಎರಡು ಮೆಣಸಿನಕಾಯಿ ಬೆಳೆಯನ್ನು ಕಾಡಿಸುತ್ತೆ. ಮೊದಲು ಶಿಲೀಂಧ್ರ ಸೊರಗು ರೋಗದಲ್ಲಿ ಏನಂದರೆ, ಇದರಲ್ಲಿ ತಳಭಾಗದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಕ್ರಮೇಣ ಎಲೆಗಳನ್ನು ಒಣಗಿ ಸಾಯುತ್ತವೆ. ಇದು ಶಿಲೀಂಧ್ರ ಸೊರಗದ ಲಕ್ಷಣ. ದುಂಡಾಣು ಸೊರಗೋದ್ರಲ್ಲಿ ಏನಾಗುತ್ತೆ, ತಳಭಾಗದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದಿಲ್ಲ. ಇದರಲ್ಲಿ ಏನಂದರೆ, ಭಾಳ ಬೇಗವಾಗಿ ಎಲೆಗಳು ಹಸಿರು ಬಣ್ಣದಲ್ಲೇ ಇರ್ತವೆ ಬಟ್ಟು ಬಾಡಿ ಸಾಯುತ್ತವೆ. ಶಿಲೀಂಧ್ರ ಸೊರಗು ರೋಗದಲ್ಲಿ ಈ ಗಿಡಗಳು 1-2 ದಿನಗಳನ್ನು ತಗೊಳ್ತವೆ ಸಾಯಲಿಕ್ಕೆ. ಆದರೆ ದುಂಡಾಣು ಸೊರಗದಲ್ಲಿ ಬೆಳಿಗ್ಗೆ ಚೆನ್ನಾಗಿದ್ದಂಥ ಗಿಡಗಳು ಸಂಜೆ ಹೊತ್ತಿಗೆ ಕ್ರಮೇಣ ಸಾಯುತ್ತವೆ. ಮತ್ತು ಇನ್ನೊಂದು ದುಂಡಾಣ ಸೊರಗವನ್ನು ಇನ್ನೊಂದು ಪದ್ಧತಿಯಲ್ಲಿ ನಾವು ಯಾವ ಥರ ನಾವು ಗುರುತಿಸ್ಬೋದು ಅಂದರೆ, ಈ ರೋಗಕ್ಕೆ ಬಾದಂತಹ ಗಿಡವನ್ನು ನಾವು ಈ ಬುಡವನ್ನು ಮುರಿದು ಅದನ್ನು ನಾವು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಂಡು ಅದಕ್ಕೆ ನಾವು ಆ ಬುಡವನ್ನು ನಾವು ಸೋಗಿಸಿದಾಗ ಅಲ್ಲಿ ನಾವು ಬಿಳಿ ಬಣ್ಣದ ಒಂದು ದ್ರಾವಣ ನೀರಿಗೆ ಬರುವುದನ್ನು ನೋಡ್ಬೋದು. ಇದು ಈ ನೀರಿಗೆ ಬರುವಂತಹ ಕಣಗಳೇನಂದರೆ ಅವು ದುಂಡಾಣ ಕಣಗಳಾಗಿರ್ತವೆ. ಅದರಿಂದ ನಾವು ಈ ರೋಗ ದುಂಡಾಣದಿಂದ ಬಂದಿದೆ ಅಂತೇಳಿ ನಾವು ಬೇರ್ಪಡಿಸ್ಬೋದು. ಮತ್ತು ಇದನ್ನು ಯಾವ ರೀತಿಯಾಗಿ ಹತೋಟಿ ಮಾಡ್ಬೋದು ಅಂತೀರಿ? ನಾವು ಆಗಲೇ ಹೇಳಿದಂದ್ರೆ ಶಿಲೀಂಧ್ರ ಸೊರಗು ಅಂದರೆ ನಾವು ರೋಗ ಬಂತಂದ ತಕ್ಷಣ ನಾವು ಒಂದು ಕಾರ್ಬನೇಜಮ್ ಅದು ಶಿಲೀಂಧ್ರನಾಶಕ ಅಥವಾ ವೈಟವಾಕ್ಸ್ ಪೌಡರ್ ಅದನ್ನು ನಾವು 1 ಲೀಟರ್ಗೆ 2 ಗ್ರಾಮ್ ಹಾಕಿ ನಾವು ಮಿಶ್ರಣ ಮಾಡಿ ಬುಡಕ್ಕೆ ಸುರಿಯಬೇಕು. ಅದು ನಾವು ಶಿಲೀಂಧ್ರ ಸೊರಗು ರೋಗವನ್ನು ಹತೋಟಿ ಮಾಡ್ಬೋದು. ಅದೇ ನಂತರ ನಾವು ಈ ದುಂಡಾಣ ಸೊರಗವನ್ನು ನಾವು ಹತೋಟಿ ಮಾಡಲಿಕ್ಕೆ 1 ಎಕರೆಗೆ 6 ಕೆಜಿ ಬ್ಲೀಚಿಂಗ್ ಪೌಡರನ್ನು 150 ಕೆಜಿ ಹೊಂಗೆ ಹಿಂಡಿ ಜೊತೆ ಮಿಶ್ರಣ ಮಾಡಿ ಹಾಕ್ಬೇಕು. ಮತ್ತು ರೋಗದ ತೀವ್ರತೆ ಜಾಸ್ತಿ ಆದಲ್ಲಿ ನಾವು ದುಂಡಾಣು ನಾಶಕ ಅಥವಾ ಸ್ಟೆಪ್ಟೋಸೈಕ್ಲಿನ್ ಅದನ್ನು ನಾವು 1 ಲೀಟರ್ನಿಗೆ 1/2 ಗ್ರಾಮ್ ಹಾಕಿ ನಾವು ಬುಡಕ್ಕೆ ಸುರಿಯುವುದರಿಂದ ನಾವು ಈ ದುಂಡಾಣು ಸೊರಗರವನ್ನು ನಾವು ಭಾಳ ಹೆಚ್ಚಿನ ಮಟ್ಟದಲ್ಲಿ ನಾವು ಹತೋಟಿ ಮಾಡ್ಬೋದು. ಇನ್ನು ಬೇಸಿಗೆಯಲ್ಲಿ ಬಾಧಿಸ್ತಕ್ಕಂಥ ಪ್ರಮುಖ ರೋಗಗಳು ಯಾವುದವು ಮತ್ತು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಬೇಸಿಗೆಯಲ್ಲಿ ಮುಖ್ಯವಾಗಿ ನಂಜಾಣ ರೋಗಗಳು ಭಾಳ ಈ ಮೆಣಸಿನಕಾಯಿ ಬೆಳೆಯನ್ನು ಬಾಡಿಸುತ್ತವೆ. ಇದರಲ್ಲಿ ಮುಖ್ಯವಾಗಿ ಮುಟ್ಟುರು ರೋಗ ಅಂದರೆ ಎಲೆ ಮುದುಡು ರೋಗ ಅಥವಾ ಮುತ್ತುಡು ರೋಗ. ಈ ಒಂದು ರೋಗವು ಭಾಳ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಿದ್ದು ಈ ಮೆಣಸಿನಕಾಯಿ ಬೆಳೆಯಲ್ಲಿ ಆದಾಯದಲ್ಲಿ ಭಾಳ ಕುಂಠಿತವಾಗ್ತಿದೆ. ಈ ರೋಗವು ನಂಜಾಣು ಅಲ್ಲದೇ ಬೇರೆ ಜೀವಿಗಳಾದ ಈ ಥ್ರಿಪ್ಸ್, ಜಿಗಿ ಹುಳು, ನುಸಿ ಹುಳು, ನಂತರ ಈ ಬೂದಿ ರೋಗ ಎಲ್ಲದರ ಕಾಂಪ್ಲೆಕ್ಸ್ ಆಗಿ ಈ ರೋಗದ ತೀವ್ರತೆ ಜಾಸ್ತಿ ಆಗುತ್ತದೆ. ಈ ರೋಗದ ಪ್ರಮುಖವಾದ ಲಕ್ಷಣಗಳೇನೆಂದರೆ, ಒಂದು, ನಾವು ಎಲೆಗಳ ಗಾತ್ರ ಸಣ್ಣದಾಗುತ್ತದೆ, ಒಳಮುಖವಾಗಿ ಮುದುಡುತ್ತವೆ, ನಂತರ ಎಲೆಗಳ ಮುದುಡಿ ಈ ಸಸ್ಯಗಳ ಕಾಂಡಗಳು ಸಣ್ಣದಾಗಿ ಉದ್ದ ಆಗದೇ ನಾವು ಗಿಡಗಳು ಕುಬ್ಜ ಆಗುತ್ತವೆ. ನಂತರ ಇನ್ನೊಂದು ತೀವ್ರವಾದ ಲಕ್ಷಣಗಳೇನೆಂದರೆ, ಹೊಸದಾಗಿ ಚಿಗುರುತ್ತಿರುವ ಎಲೆಗಳು ಹಸಿರು ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ನಂತರ ಗಿಡಗಳು ಕ್ರಮೇಣ ಬಂಜೆಯಾಗಿ, ಅಂದರೆ ಯಾವುದೇ ಹೂಗಳನ್ನು ಬಿಡದೆ ಅಥವಾ ಕಾಯಿಗಳನ್ನು ಕೊಡದೆ ಬಂಜೆಯಾಗುತ್ತವೆ. ಇದರಿಂದ ನಾವು ಶೇಕಡ 100% ಆದಾಯದಲ್ಲಿ ನಷ್ಟವನ್ನು ಕಾಣಬಹುದು. ಮತ್ತು ಇನ್ನೊಂದು ಲಕ್ಷಣ ಏನಂದರೆ, ಮುಟ್ಟು ರೋಗವು ಒಂದು ಗಿಡ ಇನ್ನೊಂದು ಗಿಡಕ್ಕೆ ಸಸ್ಯ ಏನು ಅಥವಾ ಥ್ರಿಪ್ಸಿಂದ ಹರಡುತ್ತದೆ. ಮತ್ತು ಇದರ ನಿರ್ವಹಣೆ ಹೆಂಗೆ ಮಾಡ್ಬೇಕಂತೀರಿ? ಈ ರೋಗವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ಬೋದು. ಮೊದಲಿಗೆ ಈ ರೋಗವನ್ನು ನಿರ್ವಹಣೆ ಮಾಡಬಲ್ಲು, ಯಾವುದೇ ನಂಜಾಣ ರೋಗವನ್ನು ನಿರ್ವಹಣೆ ಮಾಡಬಲ್ಲು, ಹೊಲದಲ್ಲಿರುವಂತಹ ಕಳೆಗಳನ್ನು ತೆಗೆದು ಯಾವಾಗಲೂ ನಾವು ಸ್ವಚ್ಛವಾಗಿಡಬೇಕು. ನಂತರ ನಾವು ಸಾರಜನಕವನ್ನು ಅಥವಾ ನೈಟ್ರೋಜನನ್ನು ನಾವು ಯೂರಿಯಾ ರೂಪದ ಬದಲು ನಾವು ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಮುಖಾಂತರ ಕೊಡಬೇಕು. ಇನ್ನೊಂದು ಏನಂದರೆ, ಈ ರೋಗವು ಬೀಜದಿಂದ ಹರಡೋದರಿಂದ ನಾವು ಬೀಜೋಪಚಾರ ಮಾಡಬೇಕು. ಅಂದರೆ ಇಬ್ಬಣ